ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿ ಇಂದ್ರಿಯಗಳಿಗೆ ಪ್ರೇರಣೆ ಮಾಡಲಿಕ್ಕೆ ಅಥವಾ ಸತ್ಕರ್ಮದಲ್ಲಿ ಪ್ರೇರಣೆ ಮಾಡಲಿಕ್ಕೆ ಇರ್ತಾರೋ ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ಈ ದೇವತೆಗಳ ಹೆಸರಿನಿಂದನೇ ಕರೆಸ್ಕೊಂಡು ತತ್ವಾಭಿಮಾನಿ ಅಸುರರು ಕೂಡ ಇರ್ತಾರೆ ಎನ್ನುವ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅನ್ಯೇಪಿ ದೇವವತ್ ದೈತ್ಯ ಸ್ತತ್ತದೀಂದ್ರಿಯ ಮಾನಿನಃ ವಿಷ್ಣು ರಹಸ್ಯ ಹೇಳಿದ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ದೇವತೆಗಳೋಪಾದಿ ನಿತ್ಯದೋಳಿ ಏವಮಾದಿ ಸ್ವನಾಮದಿಂದಲೇ ಯಾವುದೀಂದ್ರಿಯಗಳು ವ್ಯಾಪಾರಗಳ ಮಾಡುವರು ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ ಹರಿಯಿಂದ ದೇವತೆಗಳ ಹೆಸರಿನಿಂದ ಇರ್ತಾರೆ ಅಂತ. ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ ಕಲಿ ಮೊದಲಾಗಿರ್ತಕ್ಕಂಥ ದುಷ್ಟ ದೈತ್ಯರು ನೀಚ ದೈತ್ಯರು ದೇವತೆಗಳಂತೆ ಆಯಾ ಎಲ್ಲ ಇಂದ್ರಿಯಗಳಲ್ಲಿ ಅಭಿಮಾನಿಗಳಾಗಿ ವ್ಯಾಪಾರಗಳನ್ನು ಮಾಡ್ತಾರೆ. ಏನು ಹೆಸರಿಂದ ಅಂದರೆ ಏವಮಾದಿ ಸ್ವನಾಮದಿಂದಲೇ ಅಂತ. ಈ ಹಿಂದೆ ಸರಸಿಜೋದ್ಭವ ಪ್ರಾಣ ಉರಗಭೂಷಣ ಹೀಗೆ ಬೇರೆ ಬೇರೆ ದೇವತೆಗಳ ಹೆಸರನ್ನು ಹೇಳಿದ್ರಲ್ಲ, ಇಲ್ಲಿ ಕಲಿ ಮೊದಲಾಗಿರ್ತಕ್ಕಂಥ ದೈತ್ಯರಿಗೂ ಸ್ವನಾಮಗಳೇ. ಕಲಿಗೆ ಬ್ರಹ್ಮ ವಾಯು ಮೊದಲಾಗಿರ್ತಕ್ಕಂಥ ಹೆಸರುಗಳು ಇದೆ. ಮಧು ಕೈಟಭ ಮುಂತಾದವರಿಗೂ ರುದ್ರ ಶೇಷಾದಿ ಹೆಸರುಗಳಿದೆ. ಹೀಗಾಗಿ ಬ್ರಹ್ಮ ವಾಯು ಮೊದಲಾಗಿರ್ತಕ್ಕಂಥ ದೇವತೆಗಳಂತೆ ದೈತ್ಯರು ಕೂಡ ಇಂದ್ರಿಯಾಭಿಮಾನಿಗಳಾಗಿ ಇರ್ತಾರೆ. ಆದ್ದರಿಂದ ವಿಷ್ಣು ರಹಸ್ಯದಲ್ಲಿ ದೇವವತ್ ದೇವತೆಗಳು ಹೇಗೋ ಹಾಗೆ ದೇವತೆಗಳು ಉಪಾಧಿ ಅಂತ. ದೇವ ಅನ್ನ ಹೆಸರು ಮತ್ತು ದೇವತೆಗಳ ಬ್ರಹ್ಮಾದಿ ಹೆಸರು ದೀನರು ಅಂದರೆ ಸ್ವಯಂ ನಾಶ ಹೊಂದುವವರು ಜಗತ್ತನ್ನು ನಾಶ ಮಾಡುವರು ಅನ್ನೋ ಅರ್ಥದಲ್ಲಿ ದೈತ್ಯರಿಗೂ ಕೂಡ ಹೇಳ್ತಾರೆ. ಆದ್ದರಿಂದ ಅವೈಷ್ಣವರು ಮಾಡ್ತಕ್ಕಂಥ ಯಜ್ಞಾಹುತಿಗಳನ್ನು ಈ ದೇವ ಅನ್ನೋ ಹೆಸರಿನಿಂದ ಇರ್ತಕ್ಕಂಥ ದೈತ್ಯರು ಅಪಹಾರ ಮಾಡ್ತಾರೆ. ವೈಷ್ಣವರು ವಿಷ್ಣು ಭಕ್ತಿ ಪುರಸ್ಸರವಾಗಿ ನೀಡುವಂಥ ಆಹುತಿಗಳನ್ನು ಮಾತ್ರ ದೇವತೆಗಳು ಸ್ವೀಕಾರವನ್ನು ಮಾಡ್ತಾರೆ. ಆದ್ದರಿಂದನೇ ಕರ್ಮ ಸಮರ್ಪಣೆ ಮಾಡೋ ಕಾಲದಲ್ಲಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅಸ್ಮಿನ್ ಕುಲ ದೇವತಾ ಎಲ್ಲ ಹೇಳಿ ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ ಹೇಳೋದು. ಅವೈಷ್ಣವ ಕೃತೋ ಯಜ್ಞೋ ದೀನೈರ್ ದೇವೈಸ್ತು ಬುಜ್ಜತೆ. ಅವೈಷ್ಣವ ಅಂತಂದರೆ ವಿಷ್ಣು ಭಕ್ತಿ ಇಲ್ಲದೇ ಇರ್ತಕ್ಕಂಥವರು. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ವಿಷ್ಣು ಭಕ್ತಿ ಇಲ್ಲದೇ ಇರ್ತಕ್ಕಂಥವ್ರು ಅವೈಷ್ಣವರು ಅಂತ ಯಾರು ಕರೆಸ್ಕೋತಾರೋ ಅವರು ನವಗ್ರಹ ಹೋಮದಲ್ಲಿ ರಾಹುವಿಗೆ ನೀಡ್ತಕ್ಕಂಥ ಆಹುತಿಯನ್ನು ರಾಹು ಅನ್ನೋ ದೈತ್ಯ ಅದನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ವೈಷ್ಣವರು ವಿಷ್ಣು ಭಕ್ತಿ ಪುರಸ್ಸರವಾಗಿ ರಾಹುವಿಗೆ ಅಂತ ಕೊಡ್ತಕ್ಕಂಥ ಆಹುತಿಯನ್ನು ಮಾತ್ರ ರಾಹು ನಾಮಕರಾಗಿರ್ತಕ್ಕಂಥ ಕೇತು ದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ವಾದಿರಾಜರು ತಿಳಿಸ್ತಾರೆ. ಅಮೃತ ಮಥನದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಅಮೃತವನ್ನು ಹಾವಿನ ರೂಪದ ರಾಹು ದೈತ್ಯ ಕುಡಿಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಅಮೃತವನ್ನು ಬಡಿಸಿದ ಮೋಹಿನಿ ರೂಪಿ ಹರಿ ತಕ್ಷಣ ಪುರುಷ ರೂಪವನ್ನು ತಾಳಿ ಚಕ್ರದಿಂದ ಅವನ ಶಿರಸ್ಸನ್ನು ಛೇದನ ಮಾಡ್ತಾನೆ. ಆಗ ರಾಹು ಸತ್ತ. ಅವನಿಗೆ ಅಮೃತಪಾನ ಅನ್ನೋದು ಆಗಲೇ ಇಲ್ಲ. ಅಮೃತದ ಒಂದು ತೊಟ್ಟು ಕುತ್ತಿಗೆ ಮಾತ್ರ ತನಕ ಮಾತ್ರ ಇಳಿದಿತ್ತು. ರುಂಡವನ್ನು ಭಗವಂತ ಕತ್ತರಿಸಿದಾಗ ಅಮೃತ ಸ್ವಲ್ಪ ಆ ರುಂಡದಲ್ಲೂ ಇತ್ತು, ಮುಂಡದಲ್ಲೂ ಹರಡಿತ್ತು. ರಾಹು ಸತ್ರು ಅವನ ರುಂಡ ಮುಂಡಗಳೆರಡು ಅಮರವಾಗಿ ಚಿರಕಾಲ ಸ್ಥಾಯಿಯಾಗಿ ಉಳಿತು. ಮುಂಡವನ್ನು ಅಂದರೆ ಆ ಹಾವಿನ ಬಾಲವನ್ನು ಭಗವಂತ ಸ್ವದೋದಕ ಸಮುದ್ರದಲ್ಲಿ ಹಾಕ್ತಾನೆ. ರುಂಡವನ್ನು ಅಂದರೆ ಹೆಡೆಯನ್ನು ಮಾತ್ರ ಆಕಾಶದಲ್ಲಿ ಸಂಚರಿಸುವಂತೆ ಮಾಡಿದ. ಅದರಲ್ಲಿ ಬ್ರಹ್ಮಪುತ್ರರಾಗಿರ್ತಕ್ಕಂಥ 100 ಮಂದಿ ಕೇತು ದೇವತೆಗಳು ಪ್ರವೇಶ ಮಾಡ್ತಾರೆ. ರಾಹುವಿನ ಶಿರಸ್ಸಿನಲ್ಲಿ ಇದ್ದಿದ್ದರಿಂದ ಅವರಿಗೂ ರಾಹು ಅನ್ನೋ ಹೆಸರೇ ಬಂತು. ವಿಷ್ಣು ಭಕ್ತರು ರಾಹು ನಾಮದಿಂದ ಕೊಡ್ತಕ್ಕಂಥ ಆಹುತಿಯನ್ನು ರಾಹುವಿನ ಒಳಗೆ ಇರ್ತಕ್ಕಂಥ ದೇವತೆಗಳೇ ಸ್ವೀಕಾರವನ್ನು ಮಾಡ್ತಾರೆ. ಅದೇ ವಿಷ್ಣು ಭಕ್ತರು ಅಲ್ಲದೇ ಇರ್ತಕ್ಕಂಥ ವೈಷ್ಣವರು ಮಾಡಿರುವಂಥ ಆಹುತಿಯನ್ನು ಆ ರಾಹು ಅನ್ನೋ ದೈತ್ಯ ಸ್ವೀಕಾರ ಮಾಡ್ತಾನೆ ತಿಳಿಸ್ತಾರೆ. ಸೂರ್ಯ ಚಂದ್ರ ಗ್ರಹಣಗಳಿಂದ ಪಾಪ ಸಾಧನೆ ಮಾಡ್ಕೊಳ್ಳೋದಕ್ಕಾಗಿ ಅದೇ ಶಿರಸ್ಸಿನಲ್ಲಿ ರಾಹು ದೈತ್ಯ ಇದ್ದು ಅವೈಷ್ಣವರು ಅಥವಾ ವಿಷ್ಣು ಭಕ್ತರಲ್ಲದೇ ಇದ್ದವರು ನೀಡ್ತಕ್ಕಂಥ ಆಹುತಿಯನ್ನು ತಾನು ಉಣ್ತಾನೆ. ಶಿರಸ್ತು ತಸ್ಯ ಗ್ರಹತಾ ಮಬಾಪ ಅಂತ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರದನ್ನು ಪ್ರಸಂಗವನ್ನು ತಿಳಿಸ್ತಾರೆ. ಆದ್ದರಿಂದ ಅಲ್ಲಿ ಹೇಳಬೇಕಾದ್ರೆ ರಾಹುವಿನ ಶಿರಸ್ಸು ಗ್ರಹಗಳಿಗೆ ಅಧಿಷ್ಠಾನ ಆಯಿತು ಅಂತಲೇ ತಿಳಿಸ್ತಾರೆ. ರಾಹು ಗ್ರಹ ಆದನು ಅಂತ ಹೇಳಲ್ಲ, ಅವನು ಗ್ರಹ ಆಗಲೇ ಇಲ್ಲ. ಆದ ಅನ್ನೋದಕ್ಕೆ ಎಲ್ಲೂ ಕೂಡ ಅದಕ್ಕೆ ಪ್ರಮಾಣ ಕೂಡ ಇಲ್ಲ. ಆದ್ದರಿಂದ ನವಗ್ರಹದಲ್ಲಿ ಆ ರಾಹುವನ್ನು ಏನು ಪೂಜೆ ಮಾಡ್ತೀವಿ ಒಬ್ಬನು ಅಂತ ಪರಿಗಣನೆ ಮಾಡ್ತೀವಿ, ಅವನು ಒಬ್ಬ ದೇವತೆ ಅಂದರೆ ಅವನೊಳಗೆ ಬ್ರಹ್ಮನ 100 ಮಂದಿ ಪುತ್ರರಿದ್ದಾರೆ ಅವರೆಲ್ಲ ದೇವತೆಗಳು ಅಂತ. ಹಿಂದೆಯೂ ದೇವಶತ್ರು ಮುಂದೇನೂ ಸೂರ್ಯಚಂದ್ರರಿಗೆ ಶತ್ರು ಆಗಿರತಕ್ಕಂಥ ರಾಹು ದೈತ್ಯನಿಗೆ ವಿಷ್ಣು ದೇವ ಆಗುವಂಥ ವರ ನೀಡುವ ಸಂಭವನೂ ಸರ್ವಥಾ ಇಲ್ಲ. ಶಿರಸ್ತು ತಸ್ಯ ಗ್ರಹತಾಮವಾಪ ಸುರೈಹಿ ಸಮಾವಿಷ್ಟಂ ಅಂತ ನಿರ್ಣಯ ವಚನದಲ್ಲಿ ತಿಳಿಸಿ ರಾಹುವಿನ ಶಿರಸ್ಸು ಕೇತು ದೇವತೆಗಳಿಂದ ಸಂ ಆವಿಷ್ಟಂ ಅಂದರೆ ಚೆನ್ನಾಗಿ ಆವಿಷ್ಟ ಆಯಿತು ತುಂಬಿಕೋತು ಅಂತಲೇ ಭಾಗವತವು ಉಲ್ಲೇಖವನ್ನು ಮಾಡ್ತಾ ಇದೆ. ಆದ್ದರಿಂದ ರಾಹುವಿಗೆ ದೈವ ಪದವಿ ಅಂತ ಎಲ್ಲೂ ಬಂದಿದ್ದು ಉಲ್ಲೇಖ ಇಲ್ಲ. ಅವನ ಶಿರಸ್ಸು ಮಾತ್ರ ಅಮೃತ ಸ್ಪರ್ಶದಿಂದ ಅಮರ ಆಯಿತು ಅಂತಿಷ್ಟೇ ಉಲ್ಲೇಖವನ್ನು ಮಾಡ್ತಾ ಇದೆ ಶಾಸ್ತ್ರಗಳು. ಆದ್ದರಿಂದ ಭಗವಂತ ಅದನ್ನು ಗ್ರಹವನ್ನಾಗಿ ಮಾಡಿದ ಅಂತಂದರೆ ಗ್ರಹ ಅಧಿಷ್ಠಾನ ಮಾಡಿದ ಅಂತಲೇ ಅರ್ಥ. ಜಡವಾಗಿರ್ತಕ್ಕಂಥ ಶಿರಸ್ಸು ಗ್ರಹ ಆಗೋದು ಸಾಧ್ಯ ಇಲ್ಲ ತಾನೇ. ರಾಹು ಅಮೃತ ಕುಡಿದು ಅಮರನಾದ ಅಂತ ಅಂದರೆ ಇಲ್ಲೇ ಕೊನೆಯಲ್ಲಿ ಭಾಗವತದಲ್ಲಿ ತಿಳಿಸ್ತಾರೆ ದೈತ್ಯರು ಅಮೃತವನ್ನು ಪಡ್ಕೊಳ್ಳೇ ಇಲ್ಲ ಅನ್ನೋದು ಹೊಂದಲ್ಲ. ಆದ್ದರಿಂದ ರಾಹು ದೇವತ್ವವನ್ನು ಪಡ್ಕೊಂಡ ಅಂದರೆ ಅವನು ವಿಷ್ಣು ಭಕ್ತ, ವಿಷ್ಣು ವೈಷ್ಣವ ದ್ವೇಷವನ್ನು ಮಾಡಬಾರದು. ಆದರೆ ದೀರ್ಘ ದ್ವೇಷದಿಂದ ಇಂದಿಗೂ ಸೂರ್ಯ ಚಂದ್ರ ಗ್ರಹಣವನ್ನು ಮಾಡ್ತಾ ಇದ್ದಾನೆ. ವೈಷ್ಣವರಲ್ಲಿ ದೀರ್ಘ ದ್ವೇಷ ಅನ್ನೋದು ಅಸುರರ ಲಕ್ಷಣ. ಎಸ್ತು ಪರ್ವಣಿ ಚಂದ್ರಾರ್ಕ ಅವಭಿದಾವತಿ ವೈರದೀಹಿ. ದೈತ್ಯ ರಾಹುವಿನಂತೆ ದೇವನಾಗಿರ್ತಕ್ಕಂಥ ಕೇತು ಯಾಕೆ ಗ್ರಹಣ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ, ಕೇತು ನಾಮದಿಂದ ವೈಷ್ಣವರು ನೀಡುವಂತಹ ಆಹುತಿಯನ್ನು ಉಣ್ಣುವವನು, ಕೇತು ಅನ್ನೋ ಹೆಸರಿನಿಂದ ಚಂದ್ರ ಸೂರ್ಯ ಗ್ರಹಣಗಳನ್ನು ಮಾಡುವವನು ಕೂಡ ರಾಹುನೇ ಅಂತ ತಿಳಿಸ್ತಾರೆ. ಇಲ್ಲದೇ ಇದ್ದರೆ ರಾಹುವಿನಂತೆ ದ್ವೇಷದಿಂದ ಸೂರ್ಯ ಚಂದ್ರಗ್ರಹಣವನ್ನು ಕೇತುದೇವ ಯಾಕೆ ಮಾಡಬೇಕಾಗಿತ್ತು? ವೈಷ್ಣವನೇ ಆಗಿರ್ತಕ್ಕಂಥ ಕೇತುದೇವ ವೈಷ್ಣವರಾದ ಸೂರ್ಯಚಂದ್ರರಲ್ಲಿ ಸದಾ ನಿಷ್ಕಾರಣವಾಗಿ ದೀರ್ಘದ್ವೇಷ ಮಾಡೋದು ಅನ್ನೋದು ಹೊಂದುತ್ತಿರಲಿಲ್ಲ. ಹಾಗಾಗಿ ರಾಹು ದೈತ್ಯನೇ ಗ್ರಹನಾದ ಅನ್ನೋದು, ರಾಹುವಿನ ತಲೆ ರಾಹು ಗ್ರಹ ಆಯಿತು, ಬಾಲ ಕೇತು ಗ್ರಹ ಆಯಿತು ಅನ್ನೋದು ನಿರ್ಣಯಕ್ಕೆ ಸರಿಯಲ್ಲ. ಕೇವಲ ಅದು ಪರಿಕಲ್ಪನೆ, ಅಗ್ನಿಜನರ ಕಲ್ಪನೆ ಅಂತ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಭಗವಂತ ಸುರರಿಗೆ ಮಾತ್ರ ಅಮೃತವನ್ನು ಉಣಿಸ್ದ, ಅವರು ಮಾತ್ರ ಮೋಕ್ಷಕ್ಕೆ ಯೋಗ್ಯರು ಅಂತ ಲೋಕಕ್ಕೆ ತಿಳಿಸ್ಬೇಕಾಗಿತ್ತು. ಅಮೃತ ಅನ್ನೋದು ಮೋಕ್ಷಕ್ಕೆ ನಿದರ್ಶನ ಅಂತ ಈ ರೀತಿಯಾಗಿ ಹೇಳ್ತಾರೆ. ರಾಹುವಿಗೆ ದೇವತ್ವವನ್ನು ಭಗವಂತ ಕೊಟ್ಟರೆ ಮೋಕ್ಷವನ್ನು ಕೊಡಬೇಕಾಗತ್ತೆ. ಹೀಗೆ ಮೋಕ್ಷ ಯೋಗ್ಯತೆ ಇದ್ದರೆ ರಾಹುವಿಗೆ ಅಮೃತ ಉಣಿಸ್ದೆ ಶಿರಚ್ಛೇದ ಯಾಕೆ ಮಾಡ್ದ ಅನ್ನೋ ಪ್ರಶ್ನೆ ಹಾಗೆ ಉಳಿಯತ್ತೆ. ಸೂರ್ಯಚಂದ್ರರು ಭಗವಂತನಿಗೆ ಈತ ದೈತ್ಯ ಅಂತ ಸೂಚಿಸಿ ಅಮೃತವಾಹನವನ್ನು ಕೊಡದಂತೆ ಸನ್ನೆ ಮಾಡಿ ತಿಳಿಸಿದ್ದ್ಯಾಕೆ? ರಾಹುವಿನಂತೆ ಕೇತುದೇವನು ಸೂರ್ಯಚಂದ್ರ ಗ್ರಹಣ ಮಾಡೋದೇಕೆ ಅನ್ನೋ ಪ್ರಶ್ನೆಗಳು ಉತ್ತರ ಸಿಗದೆ ಇದ್ದ ಹಾಗೆ ಉಳಿಬೇಕಾಗತ್ತೆ. ಆದ್ದರಿಂದ ಆ ದೇವತೆಗಳಿಗೆ ಅಧಿಷ್ಠಾನ ಅಷ್ಟೇ, ರಾಹುವಿನ ಶಿರಸ್ಸು ಗ್ರಹಗಳಿಗೆ ಅಧಿಷ್ಠಾನ ಆಯಿತು ಇಷ್ಟೇ ಅರ್ಥ. ಆದ್ದರಿಂದ ದೇವತೆಗಳಂತೆ ದೈತ್ಯರೂ ಕೂಡ ಎಲ್ಲ ಇಂದ್ರಿಯಗಳಲ್ಲಿ ಮನ ಮೊದಲಾಗಿರ್ತಕ್ಕಂತಹ ಸರ್ವೇಂದ್ರಿಯಗಳಲ್ಲಿ ಅಭಿಮಾನಿಗಳಾಗಿ ಇದ್ದು ಕರ್ಮವನ್ನು ಮಾಡಿ ಮಾಡಿಸ್ತಾರೆ. ದೈತ್ಯರು ಕೂಡ ದೇವತೆಗಳಂತೆ ಸಾಂಶತ್ವವನ್ನು ಹೊಂದಿದ್ದಾರೆ. ಆದ್ದರಿಂದ ಅನಂತ ಚೇತನರ ಒಳಗಿದ್ದು ಈ ಕಾರ್ಯವನ್ನು ಮಾಡಿ ಮಾಡಿಸ್ತಾರೆ. ಬ್ರಹ್ಮಾದಿನಾಮಕರಾಗಿರ್ತಕ್ಕಂಥ ದೇವತೆಗಳು ನಮ್ಮ ಇಂದ್ರಿಯಗಳಲ್ಲಿ ಅಭಿಮಾನಿಗಳಾಗಿ ಇದ್ದು ವ್ಯಾಪಾರ ಮಾಡೋದನ್ನು ಕಂಡು ಆ ಬ್ರಹ್ಮಾದಿನಾಮಗಳನ್ನೇ ತಾವು ಹೊಂದಿ ತಾವೇನು ಕಡಿಮೆ ಅಂತ ನಮ್ಮ ಇಂದ್ರಿಯಗಳನ್ನು ಆಕ್ರಮಣ ಮಾಡಿ ತಮ್ಮ ವ್ಯಾಪಾರವನ್ನು ಮಾಡ್ತಾರೆ. ದೇವತೆಗಳು ಪುಣ್ಯಕರ್ಮವನ್ನು ಮಾಡಿ ಮಾಡಿಸಿದ್ರೆ ಅದಕ್ಕೆ ವಿರೋಧವಾಗಿ ಇವರು ಅಸುರರು ಪಾಪಕರ್ಮವನ್ನು ಮಾಡಿ ಮಾಡಿಸ್ತಾರೆ. ದೇವತೆಗಳದ್ದು ಭಕ್ತಿಯ ಹರಿಸೇವೆ, ಇವರದ್ದು ದ್ವೇಷದ ಪ್ರತೀಕಾರ ಅಸುರರದ್ದು. ಹೀಗೆ ದೇವ ಮತ್ತು ದೈತ್ಯರಿಬ್ಬರಿಗೂ ನಮ್ಮ ಇಂದ್ರಿಯಾದಿಗಳ ಮೇಲೆ ಅಭಿಮಾನವನ್ನು ಭಗವಂತ ಕೊಟ್ಟಿದ್ದಾನೆ. ನಮ್ಮ ಇಂದ್ರಿಯಗಳನ್ನೇ ಉಪಯೋಗಿಸ್ಕೊಂಡು ಕರ್ಮ ಮಾಡುವ ಸಾಮರ್ಥ್ಯವನ್ನು ಭಗವಂತ ನಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾನೆ, ಹೆಚ್ಚಾಗಿ ದೇವತೆಗಳಿಗೆ ದೈತ್ಯರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಮ್ಮದು ಪರಾಧೀನ ಕರ್ತೃತ್ವ. ದೇವತೆಗಳಲ್ಲಿ ಬ್ರಹ್ಮದೇವರ ಪರ್ಯಂತ ಮೇಲ್ಮೇಲಿನವರಿಗೆ ಹೆಚ್ಚೆಚ್ಚು ಸಾಮರ್ಥ್ಯ, ಅದೇ ರೀತಿಯಾಗಿ ಅಸುರರಲ್ಲಿ ಕಲಿಪರ್ಯಂತ ಕೆಳಕೆಳಗಿನವರಿಗೆ ಹೆಚ್ಚೆಚ್ಚು ಸಾಮರ್ಥ್ಯ. ಅಸುರರಿಗೆ ಸಾಮರ್ಥ್ಯವನ್ನು ದೇವತೆಗಳೇ ಕೊಟ್ಟಿರ್ತಾರೆ ಭಗವಂತನ ಆಜ್ಞೆಯಂತೆ. ನಮ್ಮ ಇಂದ್ರಿಯಗಳ ಮೇಲೆ ನಾವು ಮಧ್ಯಮ ಅಭಿಮಾನಿಗಳು, ದೇವತೆಗಳು ಉತ್ತಮ ಅಭಿಮಾನಿಗಳು, ಅಸುರರು ಅಧಮ ಅಭಿಮಾನಿಗಳು. ದೇವತೆಗಳು ಗುರುಗಳ ಸ್ಥಾನದಲ್ಲಿ ನಿಂತು ನಮ್ಮಲ್ಲಿ ಜ್ಞಾನ ಕಾರ್ಯ ನಡೆಸಬೇಕು ಅಂದರೆ ಶಿಷ್ಯರು ನಾವು ಇರಲೇಬೇಕು. ಅಸುರರು ಹರಿದ್ವೇಷ ಕಾರ್ಯವನ್ನು ನಮ್ಮಲ್ಲಿ ನಡೆಸೋದಕ್ಕೂ ನಾವು ಬೇಕೇ ಬೇಕು. ಹಾಗಾಗಿ ನಾವು ಆ ಕಡೆ ಉತ್ತಮರಿಗೆ, ಈ ಕಡೆ ಅಧಮರಿಗೆ ಇಬ್ಬರಿಗೂ ಅವಕಾಶ ಪ್ರದಾಯಕರು, ಸಹಾಯಕರು. ಅದರಿಂದ ನಾವು ಮಧ್ಯಮ ಸ್ಥಾನೀಯರು, ಜೀವರು. ಆದ್ದರಿಂದ ಈ ಜ್ಞಾನ ಕಾರ್ಯ ಅಥವಾ ಸತ್ಕರ್ಮಗಳಲ್ಲಿ ಪ್ರೇರಣೆ ಮಾಡಿರುವಂತಹ ದೇವತೆಗಳಿಗೆ ಸಿಂಹಪಾಲು, ಮಧ್ಯಮನಾಗಿರ್ತಕ್ಕಂಥ ಜೀವನಿಗೆ ಕಡಿಮೆ ಪಾಲು. ಅದೇ ರೀತಿಯಾಗಿ ದುಷ್ಟ ದೈತ್ಯರು ಮಾಡುವಂತಹ ದುಷ್ಕರ್ಮಗಳಲ್ಲಿ ಪ್ರೇರಣೆ ಮಾಡುವಂತಹ ದುಷ್ಟಕರ್ಮಗಳಲ್ಲಿ ಸಿಂಹ ಪಾಲು ಅಸುರರಿಗೆ, ಮಧ್ಯಮ ಜೀವನಿಗೆ ಕಡಿಮೆ ಫಲ. ಹೀಗೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಅಲ್ಪ ಫಲ ಮಾತ್ರ ಸಿಗುತ್ತೆ. ಅದರಿಂದ ನಾವು ಸದಾ ಮಧ್ಯಮ ಸ್ಥಾನೀಯರೇ ಆಗಿರ್ತೀವಿ. ಜ್ಞಾನ ಕಾರ್ಯದ ಫಲನೂ ಅದೇ ರೀತಿಯಾಗಿ ಗುರುವಿಗೆ ಹೆಚ್ಚು, ಅವನ ಜ್ಞಾನ ಇನ್ನೂ ಹೆಚ್ಚು ದೃಢ ಆಗ್ತಾ ಹೋಗುತ್ತೆ, ಹೆಚ್ಚು ಹೆಚ್ಚು ಸಫಲ ಆಗುತ್ತೆ. ಅದೇ ರೀತಿಯಾಗಿ ದ್ವೇಷ ಹಾಗೆ ಮಾಡಿಸಿದವನಿಗೆ ಹೆಚ್ಚು ಹೆಚ್ಚು ಗಾಢವಾಗಿ ಆಗ್ತಾ ಹೋಗುತ್ತೆ. ಸೇವಕರಿಂದ ಸೇವೆ ಮಾಡಿಸ್ಕೊಂಡು ಆ ಸೇವೆಗೆ ತಕ್ಕಂತೆ ರಾಜ ಹೇಗೆ ಪ್ರತಿಫಲವನ್ನು ಕೊಡ್ತಾನೋ ಹಾಗೆ ಭಗವಂತನು ಕೂಡ ರಾಜನಂತೆ ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿ ಬ್ರಹ್ಮದೇವರ ತನಕ ಎಲ್ಲರಿಗೂ ಅವರವರ ಮಾಡಿರ್ತಕ್ಕಂಥ ಹರಿಸೇವೆಗೆ ಫಲವನ್ನು ಕೊಡ್ತಾನೆ. ನಾವು ಕೆಲವು ಸಲ ಆ ಭಗವಂತನ ಸೇವೆಯನ್ನು ಕರ್ತೃತ್ವ ಮೊದಲಾಗಿರ್ತಕ್ಕಂಥ ಅಭಿಮಾನ ದೋಷದಿಂದ ನಾನೇ ಕರ್ತೃ ನಾನೇ ಫಲಭೋಕ್ತೃ ಅಂತ ಈ ರೀತಿಯಾಗಿ ದೋಷದಿಂದ ಮಾಡಿ ಅದಕ್ಕೆ ಮಾಡಿದ್ದರಿಂದ ಅದಕ್ಕೆ ಫಲವಾಗಿ ನರಕ ಫಲವನ್ನು ನಮಗೆ ಕೊಡ್ತಾನೆ. ದೇವತೆಗಳು ಕೂಡ ಪ್ರಾರಬ್ಧ ಕರ್ಮ ವಶಾತ್ ಹೀಗೆ ಆ ಕರ್ಮಗಳಲ್ಲಿ ಅಭಿಮಾನ ಇಟ್ಟು ಪಾಪವನ್ನು ಮಾಡೋದುಂಟು. ಆದರೆ ಅವರಿಗೆ ಭಗವಂತ ನರಕ ಫಲವನ್ನು ಕೊಡದೆ ಮನುಷ್ಯ ಜನ್ಮವನ್ನೇ ಕೊಡ್ತಾನೆ. ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳಿಗೆ ನರಕ ಅನ್ನೋದಿಲ್ಲ. ಅವರು ತಪ್ಪು ಮಾಡಿದರೆ ಅವರಿಗೆ ಭೂಲೋಕದಲ್ಲಿ ಮನುಷ್ಯರಂತೆ ಹುಟ್ಟಿ ಮನುಷ್ಯರಂತೆ ಪ್ರವರ್ತನೆ ಮಾಡಬೇಕು ಅಂತ, ಅದೇ ಶಿಕ್ಷೆ ದೇವತೆಗಳಿಗೆ. ದೇವತೆಗಳಿಗೆ ಮನುಷ್ಯ ಲೋಕ ಅನ್ನೋದು ನರಕದಂತೆಯೇ. ಯಾಕೆ ಅಂದರೆ ಭೂಲೋಕದಲ್ಲಿ ಮನುಷ್ಯನ ಉಣ್ಣೋದ್ರಿಂದ ಅವರಿಗೆ ಭಗವಂತನ ಸ್ಮರಣೆ ಅನ್ನೋದು ತಪ್ಪು ಹೋಗುತ್ತೆ. ದೈತ್ಯರು ಬಹಳ ಅಭಿಮಾನ ಪಡೋದ್ರಿಂದ ನರಕವನ್ನೇ ಹೆಚ್ಚಾಗಿ ಭಗವಂತ ಕೊಡ್ತಾನೆ. ಕೆಲವೊಂದು ಸಲ ಸ್ವರ್ಗವನ್ನು ಕೊಟ್ಟರೂ ಕೂಡ ಆ ಸ್ವರ್ಗ ದೇವತೆಗಳ ಸ್ವರ್ಗ ಅಲ್ಲ, ಅಸುರರಿಗಾಗಿಯೇ ನಿರ್ಮಾಣ ಮಾಡಿರುವಂತಹ ಸಾಂಕಲ್ಪಿಕ ಸ್ವರ್ಗ ಅಂತ. ಹೀಗೆ ಭಗವಂತ ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ಒಬ್ಬ ಚಕ್ರವರ್ತಿ ತನ್ನ ಭೃತ್ಯರಿಗೆ ಯಾವ ರೀತಿಯಾಗಿ ಸೇವೆಗೆ ತಕ್ಕಂಥ ಫಲವನ್ನು ಕೊಡ್ತಾನೋ ಹಾಗೆ ಪರಮಾತ್ಮ ಅವರವರ ಪಾತ್ರ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ಫಲವನ್ನು ವಿತರಣೆ ಮಾಡ್ತಾನೆ. ಪರಮಾತ್ಮ ವೈಷಮ್ಯ ನಿರ್ಗುಣ್ಯ ದೋಷರಹಿತನೇ ಆಗಿದ್ದಾನೆ. ಹೀಗೆ ಪರಮಾತ್ಮ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ, ತಮ್ಮ ಜೀವರಿಗೆ ತಮ್ಮ ತಮ್ಮ ಇಂದ್ರಿಯಗಳ ಮೇಲೆ ಸ್ವಾತಂತ್ರ್ಯ ಅನ್ನೋದು ಅತ್ಯಲ್ಪ ಅನ್ನೋದು ಎಲ್ಲರಿಗೂ ಕೂಡ ಅನುಭವ ಸಿದ್ಧ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅನ್ನೋದಾದರೆ, ನಾವು ಮಾತಾಡಬೇಕಾದ್ರೆ ಅದರ ಅಥವಾ ಯಾವುದಾದ್ರೂ ವಸ್ತುವನ್ನು ತಿನ್ನಬೇಕಾದ್ರೆ ನಮ್ಮ ನಾಲಿಗೆಯನ್ನು ನಾವೇ ಕಡ್ಕೋತೀವಿ. ನಮಗೆ ನಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಇದ್ದರೆ ನಮ್ಮ ನಾಲಿಗೆಯನ್ನು ನಾವೇ ಕಚ್ಚಿಕೊಳ್ಳುವಂತಹ ಪ್ರಸಂಗನೇ ಬರ್ತಿರಲಿಲ್ಲ. ಅದರಿಂದ ಅನುಭವ ಸಿದ್ಧ, ನಮಗೆ ನಮ್ಮ ಇಂದ್ರಿಯಗಳಿನ ಮೇಲಿನ ಸ್ವಾತಂತ್ರ್ಯ ಅನ್ನೋದು ಅತ್ಯಲ್ಪ ಅಂತ. ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಪರರ ಇಂದ್ರಿಯಗಳ ಮೇಲಿನ ಸ್ವಾತಂತ್ರ್ಯ ಅಂದರೆ ಅದು ಇನ್ನೂ ಅತ್ಯಲ್ಪ. ನಮ್ಮ ಮೇಲೆ ನಮಗಿರೋದು ಅಲ್ಪ ಆದರೆ ಅದಿನ್ನೂ ಅತ್ಯಂತ ಕಡಿಮೆ ಅನ್ನೋದು ನಮ್ಮ ಅನುಭವದಲ್ಲಿ ಸಿದ್ಧ. ಆದ್ದರಿಂದ ನಮ್ಮ ಮನೆ ಜನನೇ ನಮ್ಮ ಹೆಂಡತಿ ಮಕ್ಕಳು ಅಥವಾ ಗಂಡ ಅಥವಾ ಶಿಷ್ಯವರ್ಗ ಇವ್ರು ಯಾರೂ ನಮ್ಮ ಮಾತು ಕೇಳೋಲ್ಲ. ಆದ್ದರಿಂದ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಜೀವರಿಗೆ ಕೊಡ್ತಾನೆ. ಹೀಗಾಗಿ ಜೀವರು ಕರ್ಮ ಮಾಡೋದು ಮಾತ್ರ ಅಲ್ಲದೆ ತಮ್ಮ ಮಾತು ಕೇಳೋರಿಂದನೂ ಕರ್ಮವನ್ನು ಮಾಡಿಸೋದಕ್ಕೆ ಸಾಧ್ಯ, ತಮ್ಮ ಮತ್ತು ತಮ್ಮವರ ಗತಿಗಳನ್ನು ಸಾಧಿಸೋದಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಭಗವಂತ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ನಮ್ಮೊಳಗೆ ಇಟ್ಟು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸ್ತಾನೆ. ಸೇವಕರ ಸೇವಾನುಗುಣ ಫಲ ವೀವ ನೃಪಾನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗ ಮಾಡಿಕೊಟ್ಟ ಹರಿ, ಹೀಗೆ ಭಗವಂತ ಮಾಡಿಸ್ತಾನೆ.